ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ರುಕ್ಮಿಣಿ ಸ್ವಯಂವರ, ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ತರಳ ಕೇಳ್ ರುಕ್ಮಿಣಿಗೆ ಷೋಡಶವರು ಶಮದು ತರಳ ಕೇಳ್ ರುಕ್ಮಿಣಿಗೆ ಷೋಡಶವರು ಶಮದು ಪರಿಣಯಕ್ಕೆ ವರನಿರುವನೋರ್ವನೆ ಕೃಷ್ಣ ಪರಿಣಯಕ್ಕೆ ವರನಿರುವನೋರ್ವನೆ ಕೃಷ್ಣ ಈಕೆಗೆ ಪೋಲ್ವನೆಂದೆನು ತಾಗ ಅರಿತಿಗೆನು ಮನ್ಮನದಿ ಹರಿಯನು ಕರೆಸೀಗೆ ಅರಿತಿಗೆನು ಮನ್ಮನದಿ ಹರಿಯನು ಕರೆಸೀಗೆ ಬಿಸಜಾಂಬಕಿಯ ನೊರಿಪರೆ ಹರುಷದಿಂ ಪ್ರಾರ್ಥಿಸಲು ಬಿಸಜಾಂಬಕಿಯ ನೊರಿಪರೆ ಹರುಷದಿಂ ಪ್ರಾರ್ಥಿಸಲು ನೀನೇ ನೆಂಬೆಯನೆ ರುಕ್ಮ ಸನ್ನಿಧಿಗೆ ಓಲೆಯ ಬ ಬರೆದು ನೋಡ್ಪೆನು ತಾನೆನೊತ್ತಲೀಯೇ ಮುರಾಗರನ ಸನ್ನಿಧಿಗೆ ಓಲೆಯ ಬರೆದು ನೋಡ್ಪೆನು ತಾನೆನೊತ್ತಲೇ ಕರೆಸಿ ದ್ವಿಜಕುಲವರನು ಕರೆಸಿ ದ್ವಿಜಕುಲವರನು ಬಂದನು ಬಹಳ ಹರುಷದಲ್ಲಿ ವರ್ಣ ಶತ್ರುವೆನುತ ಅಣ್ಣ ರುಕ್ಮನು Thank you. ಕರೆಸಿಕೊಂಡನು. ಭೂಪಾಲರನ್ನು ಈಗ ತಾನು ಕರೆಸಿಕೊಂಡನು. ಪರಮ ಸಂಭ್ರಮ ವಿಭವದಿ ಪರಮ ಸಂಭ್ರಮ ವಿಭವದಿ ದ್ವಾರಕೆಯು ಹರಿಯು ಬಾಳಾನಂದದಿ ದ್ವಾರಕೆಯು ಹರಿಯು ಬಾಳಾನಂದದಿ ವಿರಚಿಸಿರೆಯೋ ಲಗವನು ವಿರಚಿಸಿರೆಯೋ ಲಗವನು ನಿಜನೋರ್ವ ಬರಲು ದೂರದಿ ಕಂಡನು. ಹರುಷದಿಯೋ ಕೊಡಲೈದೆ ನಾ ಕಿಂಕರಿ ಕುಂಡಿ ನಾ ಪೂರ ಭೀಷ್ಮಕ ಚರಣ ಕಿಂಕರಿ ಕುಂಡಿ ನಾ ಪುರ ಭೀಷ್ಮಕ ತರಳ ರುಕ್ಮಿಣಿ ಭಿನ್ನ ನಿರತ ಸೌಖ್ಯವೋ ತಮ್ಮ ಕುಶಲವ ದಯದಿಂದ ಮರೆಸಬೇಕು ಸಾಂಪ್ರತ ನಿರತ ಸೌಖ್ಯವೋ ತಮ್ಮ ಕುಶಲವ ದಯದಿಂದ ಮರೆಸಬೇಕು ಸಾಂಪ್ರತ ಬರೆದಿಹ ಪತ್ರವನು ಬರೆದಿಗ ಪತ್ರವನು ಓದುತ್ತ ಹರಿಮುದ ತಾಳಿದನು ಓದುತ್ತ ಹರಿಮುದ ತಾಳಿದನು ಬರುವೆನು ಖಂಡಿತ ಆದಿನವೆನ್ನುತ ಬರುವೆನು ಖಂಡಿತವಾದಿನವೆನ್ನುತ ಎನ್ನುತ್ತ ಬರೆದು ಉತ್ತರವನು ಕೂತುರಗಿದ್ದನು ಬರೆದುತ್ತರವನು ಕೂತುರಗಿದ್ದನು ಬರುವೆನು ಖಂಡಿತವಾದಿನವೆನ್ನುತ ಬರೆದಿಗ ಪತ್ರವನು ಬಳಿರನ್ನಯ ಸಕರು ಮನಮಾನವ ಚಂಡಿ ಶಾಂಭವಿಯನ್ನ ಹರಿಯ ಕೈ ಪಿಡಿವಂತೆ ಹರಿಯೇ ಕೈ ಪಿಡಿವಂತೆ ಪೊರೆ ಎಂದು ಎರಗಿ ಪರಮ ಸದ್ಭಕ್ತಿ ಭಾವದೊಳು ನಪ ತರಳೆ ರುಕ್ಮಿಣಿ ಸಂಪ್ರೀತಿಯೊಳು ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ರುಕ್ಮಿಣಿ ಸ್ವಯಂವರ, ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ ಬೆಳ್ಕಲೆ, ಚೆಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಇದೀಗ ಒಂದು ಭಕ್ತಿಗೀತೆ ಕೇಳೋಣ. ಹಾಡಿದ್ದಾರೆ ಅರ್ಚನಾ ಉಡುಪ. ಯಾಕೆ ಮೂಕನಾದೆ ಎಲೆ ಗುರುವೆ, ಗುರು ಜಗನ್ನಾಥ ದಾಸರ ರಚನೆ ಇದು. ಯಾಕೆ ಮೂಕನಾದೆ ಗುರುವೇ ನೀನ್ಯಾ ಇದುವರೆಗೆ ಅರ್ಚನಾ ಉಡುಪ ಹಾಡಿರುವ ಗುರು ಜಗನ್ನಾಥದಾಸರ ರಚನೆ ಕೇಳಿದರೆ. ಆಕಾಶವಾಣಿ